ಸುಜ್ಞಾನಾಯ ಶ್ರೇಷ್ಠ ಯಾ ತ್ವಮಾಪ ಸತ್ಯ ಧೃತಿರ್ಬತಾಸಿ ಯಾಂ ತ್ವಮಾಪ ಸತ್ಯ ಧೃತಿರ್ಬತಾಸಿ ತಾದೃಂನಃ ಭೂಯಾನ್ ನಚಿಕೇತಃ ಪೃಷ್ಟಾ ಜಾನಾಮ್ಯಹಂ ಶಿವಧೀರಿತ್ಯ ನಿತ್ಯಂ ನಯ್ಯಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್ ತಥೋ ಮಯಾ ನಚಿಕೇತಶ್ಚಿತೋಗ್ನಿಃ ಅನಿತ್ಯೈರ್ದ್ರವೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ ಜಾನಾಮ್ಯಹಂ ಶಿವಧೀರಿತ್ಯ ನಿತ್ಯಂ ಶಿವಧೀಯನ ಶಿವಧೀರಿತ್ಯ ನಿತ್ಯಂ ನಯ್ಯಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತ್ ತಥೋ ಮಯಾ ನಾಚಿಕೇತಶ್ಚಿತೋಗ್ನಿಃ ಅನಿತ್ಯೈರ್ದ್ರವೈಹಿ ಪ್ರಾಪ್ತವಾನಸ್ಮಿ ನಿತ್ಯಂ ಪುನಃ ಅಪಿ ತುಷ್ಟಃ ಆಹ. ಇನ್ನೂ ಹೆಚ್ಚು ಸಂತೋಷಗೊಂಡಂತಹ ಯಮರಾಜನು ನಚಿಕೇತನನ್ನು ಉದ್ದೇಶಿಸಿ ಮತ್ತೆ ಮುಂದುವರಿಸ್ತಾನೆ ತನ್ನ ಹೇಳಿಕೆಯನ್ನು, ಸ್ತುತಿಪರವಾದ ಹೇಳಿಕೆಯನ್ನು. ಕೆಲವು ಪ್ರತ್ಯಕ್ಷವಾದ ಸ್ತುತಿ ಇವೆ, ಕೆಲವು ಪರೋಕ್ಷವಾದ ಸ್ತುತಿ ಇವೆ. ಅಪ್ರತ್ಯಕ್ಷವಾಗಿ ಅಂತೂ ಎಲ್ಲ ಈ ಮಂತ್ರಗಳು ನಚಿಕೇತ ಆಜ ಶಿಷ್ಯ ಅವನನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಅಹಂ ಜಾನಾಮಿ, ಶೇವದಿಹಿ ಇತಿ ಅನಿತ್ಯಂ. ಅಹಂ ಜಾನಾಮಿ ಇತಿ ಶೇವದಿಹಿ ಅನಿತ್ಯಂ. ಶೇವದಿ ಅಂದರೆ ಸಂಪತ್ತು, ಐಶ್ವರ್ಯ, ನಿಧಿ. ಈ ಸಂಪತ್ತು, ಈ ಐಶ್ವರ್ಯ ಇದು ಕ್ಷಣಿಕ, ಇದು ಅನಿತ್ಯ ಅನ್ನುವುದನ್ನು ಅಹಂ ಜಾನಾಮಿ, ನನಗೆ ಗೊತ್ತಂತ ನಿಯಮ. ನಚಿಕೇತ ನೀನು ನೆನಪು ಮಾಡಿಕೊಡ್ಬೇಕಾಗಿಲ್ಲ, ನನಗೆ ಗೊತ್ತು. ಅಹಂ ಜಾನಾಮಿ ಶಿವದಿಹಿ ಇತಿ ಅನಿತ್ಯಂ, ನಹಿ ಅಧ್ರುವೈಹಿ ಪ್ರಾಪ್ಯತೆ ಹಿ ಧ್ರುವಂ ತತೆ. ಅಲ್ಲದೆ ನನಗಿದು ಕೂಡ ಗೊತ್ತು, ಅನಿತ್ಯವಾದದ್ದರಿಂದ ನಿತ್ಯವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹೌದಾ? ಅಧ್ರುವೈಹಿ, ಅನಿತ್ಯ ಅನ್ನೋ ಶಬ್ದವನ್ನು ಇನ್ನೋ ಶಬ್ದದಿಂದ ಅಧ್ರುವೈಹಿ, ತದ್ಧ್ರುವಂ ನ ಪ್ರಾಪ್ಯತೆ. ನಿತ್ಯವಾದದ್ದನ್ನು, ಆ ನಿತ್ಯವಾದದ್ದನ್ನು ಪಡೆಯಲು ಸಾಧ್ಯವಿಲ್ಲ. ಅರ್ಥಾತ್ ಐಶ್ವರ್ಯ ಧನಕನಕಾದಿಗಳಿಂದ ಆತ್ಮನನ್ನು ಪಡೆಯಲು ಸಾಧ್ಯವಿಲ್ಲ. ಎರಡನೇದ್ದು ಇದು ಕೂಡ ನನಗೆ ಗೊತ್ತು. ತತಃ ಮಯ, ಹೀಗಿದ್ದಾಗಿಯೂ ಕೂಡ ನನ್ನಿಂದ ನಾಚಿಕೇತಶ್ಚಿತೋಗ್ನಿಹಿ, ನಚಿಕೇತ ಅಗ್ನಿ ಅನ್ನೋದು ಈಗ ಉಪದೇಶಿಸಲ್ಪಟ್ಟಿತಲ್ಲವೇ. ನಾನು ತಿಳಿದು ಇದಷ್ಟು ವಿಷಯಗಳು ಗೊತ್ತಿದ್ರೂ ಕೂಡ, ಇವೆಲ್ಲವೂ ಅನಿತ್ಯ ಸಾಧನೆಗಳು ಅಂತ ಗೊತ್ತಿದ್ದು ಕೂಡ, ಈ ಅನಿತ್ಯ ಸಾಧನೆಗಳಿಂದ ನಿತ್ಯವಾದ ವಸ್ತುವನ್ನು ಪಡೆಯಲು ಸಾಧ್ಯ ಇಲ್ಲ ಅನ್ನುವುದನ್ನು ತಿಳಿದು ನಾಚಿಕೇತಃ ಅಗ್ನಿಹಿ ಚಿತಃ. ಹೇ ನಚಿಕೇತ, ಈ ನಾಚಿಕೇತ ಅಗ್ನಿ ಅನ್ನೋದನ್ನು ನಾನು ನಿನಗೆ ಉಪದೇಶಿಸಿದ್ದೆ. ತಿಳಿದು ಅರ್ಥ ಆಗಲಿಲ್ಲ. ಆ ಲೆವೆಲ್ನಲ್ಲಿ ನಚಿಕೇತನನ್ನು ಅಷ್ಟೇ ಅವನು ಅರ್ಥ ಮಾಡಿಕೊಂಡದ್ದು ಯಾರು? ಯಮರಾಜ. ನಚಿಕೇತನು ಕೂಡ ತನ್ನ ಪ್ರಶ್ನೆಯಿಂದ ಅಷ್ಟನ್ನೇ ಲಿಮಿಟೇಷನ್ ವ್ಯಕ್ತಪಡಿಸಿದ್ದವನು. ಅದು ಸ್ವರ್ಗ ಅನ್ನುವುದೊಂದು ಲೋಕ ಇದೆ, ಭೂಲೋಕದ ಜನಕ್ಕೆ ಆ ಸ್ವರ್ಗವನ್ನು ಹೇಗೆ ಪ್ರಾಪ್ತಿ ಮಾಡ್ಕೋಬೇಕು ಅನ್ನುವ ಮಾರ್ಗ ಗೊತ್ತಿಲ್ಲ. ಅದರ ಬಗ್ಗೆ ಅನೇಕಾನೇಕ ಊಹಾಪೋಹಗಳು ಇವೆ. ಅದನ್ನು ಪಡೆಯುವ ಬಗ್ಗೆ ಏನು ಅಂತ ನೀವು ತಿಳಿಸಿ ಹೇಳಬೇಕು ಅಂತ ಅವನು ಅಷ್ಟೇ ಲಿಮಿಟೇಷನ್ಸನ್ನು ಕೇಳಿದ್ದ ಪ್ರಶ್ನೆಯನ್ನು. ಅಸ್ತಿತ್ಯಕ್ಕೆ ನಾಸ್ತಿತ್ಯಕ್ಕೆ ಇದು ನಂತರದ ಪ್ರಶ್ನೆ. ಪೂರ್ವದಲ್ಲಿ ನಚಿಕೆ ತಿಳ್ಕೊಂಡದ್ದು ಇಷ್ಟೇ. ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಯಮರಾಜ ನಚಿಕೇತನಿಗೆ ಕೊಟ್ಟ. ಅದನ್ನು ಹೇಳ್ತಾ ಇದ್ದಾನೆ, ಇದು ಕ್ಷಣಿಕವಾದಂತಹ ಫಲ, ಇದು ಅನಿತ್ಯವಾದಂತಹ ಫಲ, ಇದು ಸಾಧನ ಕೂಡ ಅನಿತ್ಯವಾದದ್ದು, ಇದರಿಂದ ನಿತ್ಯತ್ವವು ಪ್ರಾಪ್ತಿ ಆಗೋದಿಲ್ಲ ಅನ್ನುವುದನ್ನು ತಿಳಿದು ನಾನು ನಿನಗೆ ನಚಿಕೇತ, ನಾನು ನಿನಗೆ ನಚಿಕೇತಾಗ್ನಿಯನ್ನು ನಾನು ಉಪದೇಶಿಸಿದೆ. ನಚಿಕೇತಾಗ್ನಿಹಿ ಈಗ ಸಹಜವಾಗಿ ಅನಿಸ್ತದೆ, ಅನಿತ್ಯೈಹಿ ದ್ರವೈಹಿ ನಿತ್ಯಂ ಪ್ರಾಪ್ತವಾನ್ ಅಸ್ಮಿ. ಅನಿತ್ಯವಾದ ಸಾಧನೆಗಳಿಂದ ನಿತ್ಯವೂ ಪ್ರಾಪ್ತವಾಗ್ತದೆ ಅಂತ ಅನಿಸ್ತದೀಗ. ಅನಿತ್ಯವಾದ ಸಾಧನೆಗಳಿಂದ ಈಗ ನಾನೇ ಕೊಟ್ಟಿರ್ತಾನೆ. ಈಗ ಮೂರನೇ ಪ್ರಶ್ನೆಯಲ್ಲಿ ನಿತ್ಯವಾದ ತತ್ವವನ್ನು ಕೇಳ್ತಾ ಇದ್ದಾನೆ. ಅದನ್ನು ಕೊಟ್ಟವನು ನಾನೇ, ಇದನ್ನು ಕೇಳಿದಾಗ ಇದನ್ನು ಕೊಡುವನು ನಾನೇ. ಇದರಿಂದ ಏನು ಅನಿಸ್ತದೆ? ಅನಿತ್ಯವಾದದ್ದರಿಂದ ನಿತ್ಯತ್ವ ಪ್ರಾಪ್ತವಾಗುತ್ತದೆ ಅಂತ ಅನಿಸ್ತದೆ. ಅದಕ್ಕೆ ವಾಸ್ತವಿಕತೆ ಏನು ಅಂತ ನಿಮ್ಗೆ ಹೇಳ್ತೀನಿ. ಯಾವನು ನಿತ್ಯವನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಹೊರಟಿದ್ದಾನೋ ಅವನು ಅನಿತ್ಯವನ್ನು ಬಯಸೋದೇ ಇಲ್ಲ. ಶ್ರೇಯವನ್ನು ಪ್ರಾಪ್ತ ಮಾಡಿಕೊಳ್ಳಬೇಕಾದವನು ಅವನು ಪ್ರೇಯವನ್ನು ಹೊಳ್ಳಿ ಸಹಿತ ನೋಡೋದಿಲ್ಲ. ಅದಕ್ಕೆ ಎರಡು ತದ್ವಿರುದ್ಧವಾದ ಮಾರ್ಗಗಳು. ಪ್ರಿಯ ಮಾರ್ಗದವನು ತನ್ನ ಪ್ರಬುದ್ಧತೆಯ ನಂತರ ಒಂದು ಕಾಲದಲ್ಲಿ ಅವನು ಶ್ರೇಯವನ್ನು ಬಯಸಬಹುದು. ಅದರ ಶ್ರೇಯನ್ನು ಬಯಸುವವನು ಮತ್ತೆ ಹೊರಳಿ ಪ್ರಿಯವನ್ನು ಬಯಸಲಿಕ್ಕೆ ಹೋಗೋದಿಲ್ಲ. ಅನಿತ್ಯವಾದ ಸಾಧನೆ ಅಂತ ನನಗೆ ತಿಳಿದು ಅದನ್ನು ಯಾಕೆ ಕೊಟ್ಟೆ? ನೀ ಅದನ್ನು ಕೇಳದಿ ನಾನು ನಿನಗೆ ಅದನ್ನು ಕೊಟ್ಟೆ. ಈಗ ನಿತ್ಯವಾದದ್ದನ್ನು ಕೇಳ್ತಾ ಇದ್ದೀಯಾ, ನಾನು ನಿತ್ಯವಾದ ತತ್ವ ಏನು ಅಂತ ನಿಮ್ಗೆ ಹೇಳಬೇಕಾಗಿದೆ. ಆದರೂ ನೀ ನನಗೆ ಪ್ರಶ್ನೆ ಮಾಡ್ಬೋದಲ್ವೋ. ನಾಚಿಕೇತ ಅಗ್ನಿ ಅನ್ನೋದು ನನಗೆ ಅಂದರೆ ಆ ಅಗ್ನಿ ಕಾರ್ಯ ಯಾವುದು ಅನ್ನೋದು ನನಗೆ ಗೊತ್ತಿದೆ ಅಂದಮೇಲೆ, ಮತ್ತು ಸದ್ಯಕ್ಕೆ ನಾನು ಈ ಪವರ್ ಮೇಲೆ ಕೂತ್ಕೊಂಡಿದ್ದೀನಿ ಅಂತಂದರೆ ಇದು ಶಾಶ್ವತವಾದ ಪವರ್, ಇದು ಶಾಶ್ವತವಾದ ನನ್ನ ಸ್ಥಾನ. ಅಶಾಶ್ವತವಾದ ಅಗ್ನಿ ಕಾರ್ಯವನ್ನು ಮಾಡಿ ಅದನ್ನು ನಾನು ನಿನಗೆ ಹೇಳ್ತೀನಿ ಇದ್ರತ್ತ ಅದು ನನಗೆ ಗೊತ್ತು, ಅದು ನನಗೆ ಗೊತ್ತಿದ್ರತ್ತ ನಾನು ಹಿಂದಕ್ಕೆ ಅದನ್ನು ಮಾಡಿದ್ದೀನಿ ಅಂತ. ಆ ಮಾಡಿದ್ರೆ ಫಲ ಏನು ಅಂತಂದರೆ ಇವತ್ತು ಶಾಶ್ವತವಾದ ಸ್ಥಾನಕ್ಕೆ ನಾನು ಕೂತ್ಕೊಂಡಿದ್ದೇನೆ. ತಾತ್ಪರ್ಯ ಏನು? ಅನಿತ್ಯವಾದ ಸಾಧನೆಯಿಂದ ನಿತ್ಯವಾದ ಫಲ ಪ್ರಾಪ್ತಿ, ತಾತ್ಪರ್ಯ. ಆದರೆ ಇದು ಆಪೇಕ್ಷಿಕ ನಿತ್ಯ, ಕಲ್ಪಾಂತಿಕವಾದ ನಿತ್ಯ. ಈ ಕಲ್ಪ ಮುಗಿಯುವವರೆಗೂ ನನಗೆ ಈ ಪವರ್ ಇದೆ. ನನ್ನ ಟೆನ್ಯೂರ್ ಒಬ್ಬೊಬ್ಬರದು 100 ವರ್ಷ ಟೆನ್ಯೂರು, ಒಬ್ಬೊಬ್ಬರದು 100 ಜನ್ಮ ಟೆನ್ಯೂರು, ಒಬ್ಬೊಬ್ಬರದು 100 ಸಲ ಲೋಕ ದರ್ಶನ ಟೆನ್ಯೂರು ಅವರ ಆಯುಷ್ಯ. ಹಾಗೆ ನನ್ನ ಆಯುಷ್ಯ ಎಷ್ಟು ಅಂತಂದರೆ ಈ ಕಲ್ಪ ಮುಗಿಯುವವರೆಗೂ ನನ್ನ ಆಯುಷ್ಯ. ಇದು ಈಗ ಅನಿತ್ಯ ಅನ್ಸಿದ್ಧ ಆಗೋದೇ ಇಲ್ಲ. ಸೂರ್ಯ ಚಂದ್ರರು ಇರುವವರೆಗೂ ಇದು ಅನಿತ್ಯ ಅನ್ಸಿದ್ಧ ಆಗೋದಿಲ್ಲ. ಇದರ ಮೊದಲು ಗಂಗಾ ಯಮುನಾ ಸರಸ್ವತಿ ಇರುವವರೆಗೂ ಇದು ಶಾಶ್ವತ ಸತ್ಯ ಅಂತ ಹೇಳ್ತಾ ಇದ್ರು. ಅದೀಗ ಹೇಳಲಿಕ್ಕಾಗೋದಿಲ್ಲ, ಯಾಕೆ ಸರಸ್ವತಿ ಹೋಗಿಬಿಟ್ಟಾಳೆ, ಇದ್ದಾಳೆ, ಗುಪ್ತಾಗಿದ್ದಾಳೆ, ಯಾವ ಆತ ಇದ್ದಾಳೆ ಅಂತ ನಾವು ಹೇಳಿದ್ದು ವ್ಯಕ್ತವಾದಾಗ. ಇಲ್ಲ ಇಲ್ಲ, ವಾಸ್ತವಿಕತೆಯಲ್ಲಿ ನಾವು ಚಿಂತನೆ ಮಾಡಬೇಕು. ನಮ್ಮ ಭಾವನಾದಲ್ಲಿ ಚಿಂತನೆ ಸುಖೆ ಇಸ್ ಅಲೌಡ್, ಬಟ್ ಇಮೋಷ್ನಲ್ ಲೆವೆಲ್ಲ ಬೇರೆ, ವಾಸ್ತವಿಕತೆಯ ಲೆವೆಲ್ಲ ಬೇರೆ. ಅಂದರೆ ಭಾವನಾತ್ಮಕವಾಗಿ ಹೇಳ್ತಾರೆ, ಸರಸ್ವತಿ ಹರಿತಾ ಇದ್ದಾಳೆ, ಆದರೆ ಅದನ್ನು ಗುರುತಿಸುವ ಪಾವಿತ್ರತೆ ಪ್ರಜೆಗಳಲ್ಲಿ ಉಳಿದಿಲ್ಲ, ಭಾವನೆ ಆಗ್ತಿಲ್ಲ. ಇನ್ನು ವಾಸ್ತವಿಕತೆ ಏನು ಅಂತಂದರೆ, ಇದೆ ಇಲ್ಲಾಂದ್ರೆ ಅದು ಏನು ಮೇಲೆ ಇತ್ತು ಅದೇ ಇದೆ, ಕೆಳಗಿದೆ, ಭೂಮಿಯ ಕೆಳಗಿದೆ, ಇದೆ. ಸೆಟಲೈಟ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಮತ್ತು ಸಂಶೋಧನೆ ಮಾಡಿದವ್ರಿಗೂ ಕಂಡಿದೆ. ಸರಸ್ವತಿ ಸೇಮ್, ಅದೇ ನದಿ ಜಾಗ ಕೂಡ ಚೇಂಜ್ ಆಗಿಲ್ಲ, ಮೇಲೆ ಇದ್ದ ನದಿ ಈಗ ಒಳಗಿದೆ ಅಷ್ಟೆ, ಇದೆ. ಏನಿದ್ರೆ ಮೇಲೆ ತರಬೇಕು ಅಂತ ಈಗ ಸತತವಾದಂತಹ ಮೋದಿ ಇವರೆಲ್ಲರ ಪ್ರಯತ್ನ. ಈಗ ತಂದುಬಿಟ್ಟು ಭಾರತ ದೇಶಕ್ಕೆ ಯಾವುದೇ ಪ್ರಕಾರವಾದಂತಹ ನೀರಿನ ಬರ ಇರೋದಿಲ್ಲ. ವಾಟ್ ಎವರ್ ಇಟ್ ಈಸ್, ಇದು ಆಪೇಕ್ಷಿಕ ನಿತ್ಯ ಅಂತ. ಅನಿತ್ಯವಾದ ಸಾಧನೆಯಿಂದ ನಿತ್ಯವಾದ ಫಲ ಇಂಪಾಸಿಬಲ್. ನೀನು ಕೈಗೆ ಎತ್ತಿಕೊಂಡದ್ದೇ ಅನಿತ್ಯವಾದ ಕರ್ಮ, ಅನಿತ್ಯವಾದ ಕರ್ಮದಿಂದ ನಿತ್ಯವೂ ಹೇಗೆ ಪ್ರಾಪ್ತಿ ಆಗ್ತದೆ? 1000 ಸಂಖ್ಯೆಯನ್ನು ಬರೆದ್ಬಿಟ್ಟು ಆ 1000 ಸಂಖ್ಯೆಯಿಂದ ಅಸಂಖ್ಯಾ ಅಂತ ಬರೀಲಿಕ್ಕಾಗ್ತದ? ಅಸಂಖ್ಯಾ ಅಂದರೆ ಹಾಗೆ ಒಂದು 10 crore ಬರೆದ್ಬಿಟ್ಟು ಅಸಂಖ್ಯಾ ಅಂತನೂ, ಅದು ಇನ್ಫಿನಿಟಿಗೆ ಯಾವ ಸಂಖ್ಯೆ ಹಾಗಾಗ್ತದೆ ನೋಡಿದ್ರೆ? ನಿತ್ಯತ್ವಕ್ಕೆ ಯಾವ ಅನಿತ್ಯ? ಯಾವ ಅನಿತ್ಯದಿಂದಲೂ ಕೂಡ ನಿತ್ಯತ್ವ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಸ್ವಲ್ಪ ಜಿಜ್ಞಾಸ ಮಾಡಬೇಕಾಗ್ತದೆ. ನಾನು ಇವತ್ತು ಈ ಪೊಸಿಷನ್ದಲ್ಲಿ ಕೂತ್ಕೊಂಡೇನೆ, ಇದರರ್ಥ ಇದು ನಿತ್ಯವಾದ ಶಾಶ್ವತವಾದ ಫಲ. ಆದರೆ ಈ ಶಾಶ್ವತವಾದಂತಹ ನಿತ್ಯವಾದಂತಹ ಈ ಫಲ ಅನಿತ್ಯವಾದ ಸಾಧನೆಗಳಿಂದ ನಾನು ಇದನ್ನು ತಲುಪಿದ್ದೀನಿ ಅಂತ ನಿಮಗೆ ಅನ್ನಿಸ್ತದೆ. ವಾಸ್ತವಿಕತೆ ಹಾಗಲ್ಲ. ನಾನು ಕುಳಿತಿರುವಂಥ ಈ ಸ್ಥಳವೂ ಕೂಡ ಇದು ಆಪೇಕ್ಷಿಕ ನಿತ್ಯವೇ ವಿನಃ ಇದು ಕೂಡ ಅನಿತ್ಯವೇ. ಹಾಗೆ ನೀನು ಈ ನಾಚಿಕೇತಾಗ್ನಿಯಿಂದಾಗಲಿ ಅಥವಾ ಈ ಅನಿತ್ಯವಾದ ಸಾಧನೆಗಳಿಂದಾಗಲಿ ಬ್ರಹ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಭಾಷ್ಯ 62. ಜಾನಾಮಿ ಅಹಂ ಶಿವಧಿ ನಿಧಿ ಕರ್ಮಫಲಲಕ್ಷಣ ನಿಧಿ ಇವ ಪ್ರಾರ್ಥ್ಯತ ಇತಿ. ಶೇವಧಿ ನಿಧಿ, ಕರ್ಮಗಳನ್ನು ಮಾಡಿ ಪಡೆದಂತಹ ಈ ಫಲ, ಯಾವ ಫಲ? ಪ್ರಾರ್ಥ್ಯತ ಇತಿ, ನೀನು ಯಾವ ಪ್ರಾರ್ಥನೆಯನ್ನು ಮಾಡಿರ್ತೀಯೋ ಆ ಫಲ ಅದು. ಅನಿತ್ಯ ಎನ್ನುವುದನ್ನು ನಾನು ಕಂಡಿದ್ದೇನೆ. ಅಹಂ ಜಾನಾಮಿ ಅನಿತ್ಯಂ, ಅನಿತ್ಯ ಇತಿ ಜಾನಾಮಿ. 2. ವಾಕ್ಯ ಅಸೌ ಅನಿತ್ಯಂ ಅನಿತ್ಯಂ ಅನಿತ್ಯಃ ಇತಿ ಜಾನಾಮಿ ನಹಿ ಯಸ್ಮಾತ್ ಅನಿತ್ಯೈಃ ಅಧ್ರುವೈಃ ನಿತ್ಯಂ ಧ್ರುವಂ ತತ್ ಪ್ರಾಪ್ಯತೆ ಪರಮಾತ್ಮಾಖ್ಯ ಶಿವಧಿಃ ಯಸ್ಮಾತ್ ಕಾರಣಾತ್ ಈ ಕಾರಣದಿಂದಾಗಿ ಅನಿತ್ಯೈಹಿ ಅಧ್ರುವೈಹಿ ಅನಿತ್ಯವಾದ ಸಾಧನಗಳಿಂದ ಅಥವಾ ಅಧ್ರುವವಾದ ಸಾಧನೆಗಳಿಂದ ನಿತ್ಯಂ ಧ್ರುವಂ ತತ್ ನ ಪ್ರಾಪ್ಯತೆ. ನಿತ್ಯವಾದದ್ದು ಶಾಶ್ವತವಾದದ್ದು ಧ್ರುವವಾದದ್ದು ಪಡೆಯಲು ಸಾಧ್ಯವಿಲ್ಲ. ಏನದು ಧ್ರುವವಾದದ್ದು? ಪರಮಾತ್ಮ್ಯಾಖ್ಯ ಸೇವತಿ. ಇದು ಎಂಥ ಸಂಪತ್ತು? ಸಂಪತ್ತು ಸಾಕ್ಷಾತ್ ಪರಮಾತ್ಮ ಅನ್ನುವ ಸಂಪತ್ತು. ಅನಿತ್ಯವಾದ ಸಾಧನೆಗಳಿಂದ ಅಶಾಶ್ವತವಾದಂಥ ಅಧ್ರುವವಾದ ಸಾಧನೆಗಳಿಂದ ಈ ಪರಮಾತ್ಮ ಎಂಬ ಹೆಸರಿನಿಂದ ಪ್ರಸಿದ್ಧವಾದಂತಹ ಯಾವ ಸಂಪತ್ತಿದೆಯೋ, ಸೇವಧಿ ನಿಧಿ ಇದೆಯೋ, ಇದನ್ನು ಪಡೆಯಲು ಸಾಧ್ಯವಿಲ್ಲ. ನ ಪ್ರಾಪ್ಯತೆ, ಆ ಮೊದಲು ನ ತಗದು ಅಲ್ಲ ಕರಿ, ತತ್ ನ ಪ್ರಾಪ್ಯತೆ. ಕಿಂ ತತ್? ತತ್ ಪರಮಾತ್ಮಾಖ್ಯ ಸೇವಧಿ ನ ಪ್ರಾಪ್ಯತೆ. ವಾಕ್ಯ ಕಂಪ್ಲೀಟ್. ತತ್ ಪರಮಾತ್ಮಾಖ್ಯ ಸೇವಧಿ ನ ಪ್ರಾಪ್ಯತೆ. ಅರ್ಥ ಆಯ್ತಲ್ಲ? ಪರಮಾತ್ಮಾಖ್ಯ, ಪರಮಾತ್ಮ ಎನ್ನುವ ಹೆಸರಿನಿಂದ ಪ್ರಸಿದ್ಧವಾದಂತಹ ಯಾವ ಈ ಸಂಪತ್ತಿದೆಯೋ, ಇದು ಅನಿತ್ಯವಾದ ಕರ್ಮಗಳಿಂದ ಅಧ್ರುವವಾದ ಸಾಧನೆಗಳಿಂದ ಪಡೆಯಲು ಸಾಧ್ಯವಿಲ್ಲ. ಯಹಾತು ಅನಿತ್ಯ ಸುಖಾತ್ಮಕ ಶಿವಧಿ ಸಹೈವ ಅನಿತ್ಯೈ ದ್ರವೈ ಪ್ರಾಪ್ಯತೆ. ಯಾವುದು ಅನಿತ್ಯೈ ದ್ರವೈ, ಅನಿತ್ಯವಾದ ದ್ರವ್ಯಗಳಿಂದ, ಅನಿತ್ಯವಾದ ಉಪಕರಣಗಳಿಂದ, ಅನಿತ್ಯವಾದ ಸಾಧನೆಗಳಿಂದ ಯಾವುದಾದರೂ ಒಂದು ಸೇವಧಿ, ಒಂದು ನಿಧಿ, ಒಂದು ಫಲ ಪ್ರಾಪ್ತಿ ಆಗಿದ್ದೇ ಆದರೆ ಅದು ಅನಿತ್ಯ ಸುಖಾತ್ಮಕ. ಆ ಫಲ ಹೇಗಿರ್ತದೆ? ಕ್ಷಣಿಕವಾದ ಸುಖ, ಅನಿತ್ಯವಾಗಿರ್ತದೆ. ಅನಿತ್ಯವಾದ ಸಾಧನೆಗಳಿಂದ, ಅಧ್ರುವವಾದಂತಹ ಕರಣಗಳಿಂದ, ಉಪಕರಣಗಳಿಂದ ನಾವು ಯಾವುದಾದ್ರೂ ಫಲವನ್ನು ಪಡೆದದ್ದೇ ಆದರೆ ಅದು ಕೂಡ ಹೇಗಿರ್ತದೆ? ಅನಿತ್ಯ ಸುಖಾತ್ಮಕ. ತಾತ್ಪರ್ಯ ಏನು? ಅನಿತ್ಯದಿಂದ ಅನಿತ್ಯವೇ ಪ್ರಾಪ್ತವಾಗ್ತದೆ. ಇದು ತಾತ್ಪರ್ಯ. ಹೇಯತಃ ತತಃ ತಸ್ಮಾತ್ ಮಯಾ ಜಾನತಾಪಿ ನಿತ್ಯಂ ಅನಿತ್ಯ ಸಾಧನೈಹಿ ನ ಪ್ರಾಪ್ಯತ ಇತಿ ನಾಚಿಕೇತಃ ಚಿತಃ ಅಗ್ನಿಹಿ. ಹಿ ಅಂದರೆ ಏಕೆಂದರೆ, ಯತಃ ಏಕೆಂದರೆ, ತತಃ ತಸ್ಮಾತ್ ಮಯಾ ಜಾನತಾಪಿ ನನಗೆ ಇಷ್ಟು ವಿಷಯಗಳು ನನಗೆ ಗೊತ್ತಿದ್ದಾಗ್ಯೂ ಕೂಡ ಅನಿತ್ಯ ಸಾಧನೆ ನ ಪ್ರಾಪ್ಯತೆ ಇದೆ, ನ ಪ್ರಾಪ್ಯತೆ ಇದೆ. ಅನಿತ್ಯವಾದ ಈ ಸಾಧನೆಗಳಿಂದ ನಿತ್ಯವಾದ ನಿತ್ಯಂ ಅನಿತ್ಯ ಸಾಧನೆ ಜಾನತಾಪಿ ನಿತ್ಯಂ ನಿತ್ಯವಾದದ್ದನ್ನು ಅನಿತ್ಯ ಸಾಧನೆ ಕ್ಷಣಿಕವಾದ ಸಾಧನೆಗಳಿಂದ ನ ಪ್ರಾಪ್ಯತೆ ಇತಿ ಹೊಂದಲು ಸಾಧ್ಯವಿಲ್ಲ ಅನ್ನುವುದು ನನಗೆ ಗೊತ್ತಿದ್ದರೂ ಕೂಡ ಹೇ ನಾಚಿಕೇತ, ನಿನಗೆ ನಾಚಿಕೇತ ಅಗ್ನಿಯನ್ನು ಹೇಳಿಕೊಟ್ಟನಲ್ವೇ, ನನಗೆ ಗೊತ್ತಿದ್ದು ಗೊತ್ತಿದ್ದು. ಆದರೆ ನಾವು ನೀವು ಅರ್ಥ ಮಾಡ್ಕೋಬೇಕು, ಅವನು ಯಾವ ಕಾಂಟೆಕ್ಸ್ಟ್ನಲ್ಲಿ ಆ ಜ್ಞಾನೋಪದೇಶವನ್ನು ಮಾಡಿದ, ಅಗ್ನಿ ಕಾರ್ಯ ಜ್ಞಾನೋಪದೇಶವನ್ನು ಯಾವ ಕಾಂಟೆಕ್ಸ್ಟ್ನಲ್ಲಿ ಮಾಡಿದ? ಮೋಕ್ಷದ ಕಾಂಟೆಕ್ಸ್ಟ್ನಲ್ಲಿ ಮಾಡಿಲ್ಲ. ಹಾಂ, ಅವನು ಕೇಳಿದ್ದ, ಅದನ್ನು ಮಾಡಿದ, ಆ ಉಪದೇಶ ಮಾಡಿದ. ಆ ಉಪದೇಶ ಮಾಡಿದಾಯಿತು, ಆ ವಿದ್ಯೆ ಅವನಿಗೆ ಗೊತ್ತಿದೆ ಅಂತಾಯಿತು. ಆ ವಿದ್ಯೆ ಗೊತ್ತಿದೆ ಅಂದರೆ ಅವನು ಅದನ್ನು ಅನುಸರಿಸಿದ್ದಾನೆ ಅಂತಾಯಿತು. ಇದು ನಚಿಕೇತನ ಲಾಜಿಕ್. ಆ ಯಮರಾಜ ಈ ಉಪದೇಶವನ್ನು ಮಾಡಿದಾನೆ, ಇದರರ್ಥ ಈ ಉಪದೇಶವು ಅವನಿಗೆ ಗೊತ್ತಿದೆ ಅಂತ, ಈ ವಿದ್ಯೆ ಗೊತ್ತಿದೆ ಅಂತಾಯ್ತು. ನಾಚಿಕೇತ ಅಗ್ನಿವಿದ್ಯೆ, ವಿದ್ಯೆ ಗೊತ್ತಿದೆ ಅಂತಾಗಿದ್ದೆ ಆದರೆ ಆ ವಿದ್ಯೆಯನ್ನು ಅವನು ಕರ್ಮದಲ್ಲಿ ಅನುಸರಿಸಿದ್ದಾನೆ ಅಂತಾಯಿತು. ಹಾಗಾದರೆ ಇವತ್ತಿಗೆ ಏನು ಯಮರಾಜನ ಈ ಪೊಸಿಷನ್ ಪ್ರಾಪ್ತಿಯಾಗಿದೆ, ಪವರು, ಈ ಕರ್ಮವನ್ನು ಮಾಡಿ ಇದನ್ನು ಪಡ್ಕೊಂಡಿದ್ದಾನೆ, ಅದು ನಚಿಕೇತನ ಲಾಜಿಕ್. ಯಮರಾಜನ ಪೊಸಿಷನ್ ಏನು? ಮೋಕ್ಷ ಅಲ್ಲ, ಅಪೇಕ್ಷಿಕ ನಿತ್ಯಂ. ಏನು ಅಪೇಕ್ಷಿಕ ಅಂತಂದರೆ ಎಂದಿನವರೆಗೂ ಕಲ್ಪ ಇದೆಯೋ ಅಂದಿನವರೆಗೂ ನಿತ್ಯ. ಈ ಸೃಷ್ಟಿ ಇರುವವರಿಗೂ ಹೇಗೆ ಸೂರ್ಯನು ಸತ್ಯ, ಈ ಸೃಷ್ಟಿ ಇರುವವರಿಗೆ ಹೇಗೆ ಚಂದ್ರನು ಸತ್ಯ, ಈ ಸೃಷ್ಟಿ ಇರುವವರಿಗೆ ಪಂಚಮಹಾಭೂತಗಳು ಹೇಗೆ ಸತ್ಯ, ಈ ಸೃಷ್ಟಿ ಇರುವವರಿಗೂ ಯಮರಾಜನು ಸತ್ಯ. ಆದರೆ ಆ ಸತ್ಯ ಶಾಶ್ವತವಾದ ಸತ್ಯ ಅಲ್ಲ. ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನಾವು ನೀವು. ಅದಕ್ಕೆ ಇಲ್ಲಿ ಉಪಸಂಹಾರ, ಅನಿತ್ಯೈಹಿ ದ್ರವೈಹಿ ಪಶ್ವಾದಿಭಿಹಿ ಸ್ವರ್ಗ ಸುಖ ಸಾಧನ ಭೂತಃ ಅಗ್ನಿಹಿ ನಿರ್ವರ್ತಿತಃ ಇತ್ಯರ್ಥಃ. ಅನಿತ್ಯೈಹಿ ದ್ರವೈಹಿ, ಅನಿತ್ಯವಾದ ದ್ರವ ಅಂದರೆ ಇಲ್ಲಿ ಸಾಧನೆಗಳು, ಉಪಕರಣಗಳು, ಕರಣಗಳು, ನೀರು, ಆ ಉದ್ಧರಣಿ, ಅರ್ಘ್ಯ, ಇವೆಲ್ಲ ಏನು, ಸಮಿತ್ತು, ಕುಂಡ, ಇವೆಲ್ಲ ಸಾಧನೆಗಳಿವೆ. ಇವುಗಳಿಗೆ ದ್ರವ್ಯ ಅಂತ ಕರೀತಾರೆ. ಯಜ್ಞದಲ್ಲಿ ದ್ರವ್ಯಗಳು ಏನು ಅಂತಂದರೆ ಯಜ್ಞದಲ್ಲಿ ಉಪಯೋಗಿಸುವಂತಹ ಪದಾರ್ಥಗಳೆಲ್ಲವೂ ದ್ರವ್ಯಗಳು ಅನ್ಸ್ಕೊಳ್ತವೆ. ಅನಿತ್ಯೈಹಿ ದ್ರವೈಹಿ ಪಶು ಆದಿಭಿ, ಹಾಂ, ಸ್ವರ್ಗ ಸುಖ ಸಾಧನ ಪಶು ಆದಿಭಿ, ಹಾಂ, ಪಶು ಧನ ಕನಕಾದಿಗಳಿಂದ ಸ್ವರ್ಗ ಸುಖ ಸಾಧನಗಳವರೆಗೆ ಅಗ್ನಿಹಿ ನಿರ್ವರ್ತಿತಃ ಇತ್ಯರ್ಥ. ಅವುಗಳನ್ನು ಪಡೆಯಲು ಸಾಧ್ಯ, ಅನ್ಯಥಾ ಶಾಶ್ವತವಾದದ್ದನ್ನು ಪಡೆಯಲು ಸಾಧ್ಯವಿಲ್ಲ. ಬ್ರಾಕೆಟ್ನೊಳಗೆ ಅನಿತ್ಯವಾದ ಸಾಧನೆಗಳಿಂದ ನಾವು ಪಶು ಆದಿ ಸ್ವರ್ಗ ಸುಖ ಇವುಗಳನ್ನು ಪಡೆಯಲು ಸಾಧ್ಯವೇ ವಿನಃ ಶಾಶ್ವತವಾದ ಸುಖ ಪಡೆಯಲು ಸಾಧ್ಯವಿಲ್ಲ ಅನ್ನೋದನ್ನು ಬ್ರಾಕೆಟ್ನಲ್ಲಿ ಬರ್ಕೋಬೇಕು. ತೇನ ಅಹಂ ಅಧಿಕಾರ ಆಪನ್ನ. ಎಷ್ಟು ಆನೆಸ್ಟ್ ಇದ್ದಾನೆ ನೋಡ್ರಿ ಯಮರಾಜ. ಏನು ಮಗ ಯಮ ಸಣ್ಣ ಹುಡುಗಿದ್ದಾನೆ, ಇವನಿಗೆ ಯಾಕಿದ್ನೆಲ್ಲ ಹೇಳೋದು ಅಂತ ಮುಚ್ಚಿಟ್ಕೊಳ್ಳಿಲ್ಲ. ಹೇಳ್ತಾನೆ ನೋಡು, ಇಂತಹ ನನಗೆ ಅಗ್ನಿ ಕಾರ್ಯಾದಿಗಳು ಗೊತ್ತಿದ್ದರಿಂದಾಗಿ ಅವುಗಳ ಮೂಲಕವಾಗಿ ನಾನು ಇವತ್ತು ಈ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇನೆ. ಅಧಿಕಾರ ಆಪನ್ನ ನಿತ್ಯಂ ಯಾಮ್ಯಂ ಸ್ಥಾನಂ ಸ್ವರ್ಗಾಖ್ಯಂ ನಿತ್ಯಂ ಆಪೇಕ್ಷಿಕಂ ಪ್ರಾಪ್ತವಾನ್ ಅಸ್ಮಿ. ಇದು ಯಮನ ಸ್ಥಾನ. ಯಮನ ಸ್ಥಾನ ಈಸ್ ಈಕ್ವಲ್ ಟು ಸ್ವರ್ಗ. ಅವನು ತಾನೇ ಹೇಳಿಬಿಡ್ತಾನೆ ನೋಡ್ರಿ. ಸ್ವರ್ಗಾಖ್ಯಂ ಅಂದರೆ ಯಮನ ಮನೆ ಎಲ್ಲೋ ಇದೆ ಅಂತ ತಿಳ್ಕೊಬೇಡ್ರಿ. ಯಮನ ಮನೆಯೂ ಕೂಡ ಸ್ವರ್ಗದಲ್ಲೇ ಇದೆ. ಮತ್ತು ಈ ವರುಣಾದಿ ದೇವತೆಗಳು ಅವ್ರ ಮನೆ ಎಲ್ಲೋ ಇದೆ ಅಂತ ತಿಳ್ಕೊಡಿ. ಅವರ ಮನೆಗಳು ಸ್ವರ್ಗದಲ್ಲಿ ಇದು ಲಾಜಿಕ್ಗೆ ಸೇಮ್ ಲಾಜಿಕ್ ಬರ್ತದೆ. ಎಲ್ಲ ಸ್ವರ್ಗದಲ್ಲೇ ಇದ್ದಾರೆ. ಒಬ್ಬರು ಗುರು ಮಂದಿರ ಹೋಗಿರ್ತಾರೆ, ಒಬ್ಬರು ಮಹಾಜಿ ಹೋಗಿರ್ತಾರೆ. ಅಷ್ಟೇ, ಅಲ್ಲಲ್ಲಲ್ಲಲ್ಲಿ ಇರ್ತಾರೆ. ಅವು ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತಾವೆ ಅಂತಂದರೆ ಅಲ್ಲಿ ನಡೆದದ್ದು ಇಲ್ಲಿ ಗೊತ್ತಾಗೋದು, ಇಲ್ಲಿ ನಡೆದದ್ದು ಅಲ್ಲಿ ಗೊತ್ತಾಗೋದಿಲ್ಲ. ಅಷ್ಟು ಇಲ್ಲಿ ಹಂಗಾಗ ಇಲ್ಲ ಮೊಬೈಲ್ ಇರೋದ್ರಿಂದ ಎಲ್ಲರಿಗೂ ಎಲ್ಲ ಗೊತ್ತಾಗ್ತದೆ. ಇಲ್ಲ ಅದೇ ಅವರ ಪೋರ್ಟ್ಫೋಲಿಯೋಸ್ ಬೇರೆ, ಅದು ಕನೆಕ್ಷನ್ ಬರೋದಿಲ್ಲ, ಅದು ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ ಎಲ್ಲ ಇವು ಇಂಡಿಪೆಂಡೆಂಟ್ ಪೋರ್ಟ್ಫೋಲಿಯೋ. ಇನ್ನು ಸತ್ತವ್ರನ್ನ ಹೇಳ್ಕೊಂಡು ಹೋಗೋದು ಇವಂದಾದ್ರೆ ಇದಕ್ಕೂ ಮತ್ತು ಆ ಮಳೆ ಗರಿಯೋದಕ್ಕೆ ಏನು ಸಂಬಂಧ? ಹಾ, ಇದು ಸಂಬಂಧ ಬರ್ತದೆ. ಯಾಕೆಂದ್ರೆ ಇವರೊಂದು ಒಂದು 5 ಜನ ಡೈರೆಕ್ಟರ್ಸ್ ಇದ್ದಾರೆ. ಈ 5 ಜನ ಡೈರೆಕ್ಟರ್ಸ್ ಯಾವಾಗ ಮೀಟಿಂಗ್ ಕೊಡ್ತಾರೆ ಅವಾಗೆಲ್ಲನೂ ಅಲ್ಲಿ ಸ್ಕ್ರೂಟಿನಿ ಆಗ್ತದೆ. ಅಂದರೆ ಪಾಪ ಪುಣ್ಯ ಎಲ್ಲ ಸ್ಕ್ರೂಟಿನಿ ಆಗಿ ಎಲ್ಲರೂ ನನ್ನಿಂದಂತೂ ಇದಕ್ಕೆ ಸ್ಯಾಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಗ್ನಿ ಅಂತಾನೆ, ಏ ಪ್ರಾಣ ಅಂತಾನೆ, ನಾನು ಸ್ಯಾಂಕ್ಷನ್ ಮಾಡ್ತೀನಿ, ಒಂದು 15 ನಿಮಿಷ ಸ್ಯಾಂಕ್ಷನ್ ಮಾಡ್ತೀನಿ ಅಂತಾನೆ. ಅವ್ರು ಎಲ್ಲರನ್ನೂ ಒಟ್ಟು ಸೇರಿಸಿ ಕೊನೆಗೆ ಒಂದು ಜೀವಾತ್ಮ ಹುಟ್ಟುತ್ತದೆ. ಆ ಟೈಮ್ನಾಗ ಇವರೆಲ್ಲರೂ ಸೇರ್ತಾರೆ. ಇದು ನನ್ನ ಕಲ್ಪನಾ. ಓಕೆ, ಇಂಥ ಭಾಳ ವಿಚಾರ ಮಾಡ್ತೀನಿ ನಾನು. ಇವರೆಲ್ಲ ಹೆಂಗೆ ಮೀಟಿಂಗ್ ನಡೆಸ್ತಿರ್ಬೋದು, ಹೆಂಗೆ ಇವ್ರು ಒಂದಾಗ್ಬೋದು, ಇವರು ಎಲ್ಲ ವಿರುದ್ಧ ತದ್ವಿರುದ್ಧವಾದಂತಹ ಪೋರ್ಟ್ಫೋಲಿಯೋ ಜವಾಬ್ದಾರಿಗಳು, ಆದರೂ ಇವರೆಲ್ಲರೂ ಕೂಡಿ ಕೆಲಸ ಮಾಡ್ತಾರೆ ಅಂದರೆ ಈ ಜಗತ್ತು ನಡೆದಿದೆ. ಹಾಗೆ ಇವ್ರು ಕೂಡಿ ಕೆಲಸ ಮಾಡ್ತಿರ್ಲಿಕ್ಕೆ ನಮ್ಗೆ ಯಾಕೆ ಕೂಡಿ ಮಾಡ್ಲಿಕ್ಕೆ ಆಗೋದಿಲ್ಲ? ಅಲ್ಲಿ ತರ್ತೀನಿ ಲಾಜಿಕ್ ನಾವು. ಎನಿವೆ, ನಿಮ್ಮ ತಲೆ ಕೆಡಿಸೋದಿಲ್ಲ, ನಾನು ಸಾಕಷ್ಟು ವಿಚಾರ ಮಾಡ್ತಿರ್ತೀನಿ ಅಂತ ಹೇಳಿದಷ್ಟೇ. ನಿತ್ಯಂ ಯಾಮ್ಯಂ ಸ್ಥಾನಂ ಸ್ವರ್ಗಾಖ್ಯಂ ನಿತ್ಯಂ ಆಪೇಕ್ಷಿಕಂ ಪ್ರಾಪ್ತವಾನ್ ಅಸ್ಮಿ. ಅದೇ ಬರ್ದೆ ಬಿಟ್ಟಾರ ನೋಡ್ರಿ, ನಿತ್ಯಂ ಅಂದರೆ ಯಾವ ನಿತ್ಯ ಇದು? ಆಪೇಕ್ಷಿಕಂ ನಿತ್ಯಂ. ಆಪೇಕ್ಷಿಕಂ ನಿತ್ಯಂ, ನಾನು ಹೊಂದಿದ್ದೀನಿ. ನಿನಗೇನಿಸ್ತದೆ, ಅನಿತ್ಯವಾದ ಸಾಧನೆಗಳಿಂದ ಈ ನಿತ್ಯವಾದ ಫಲವನ್ನು ಹೊಂದಿದ್ದೇನೆ ಅಂತ ನಿನಗೆ ಕಾಣಿಸ್ತದೆ. ಅದು ಹಾಗಲ್ಲ, ಈ ಸ್ಥಾನ ಕೂಡ ಇದು ಆಪೇಕ್ಷಿಕಂ ನಿತ್ಯಂ, ವಿನಃ ಶಾಶ್ವತ ನಿತ್ಯ ಅಲ್ಲ. ನಾವು ಹೇಳ್ತಾ ಇರುವಂಥದ್ದು ಶಾಶ್ವತವಾದ ಸತ್ಯ. ಕಾಮಸ್ಯಾಪ್ತಿಂ ಜಗತ ಪ್ರತಿಷ್ಠಾ ಕ್ರತೋರನಂತಂ ಕ್ರತೋರನಂತ್ಯಂ ಅಭಯಸ್ಯ ಪಾರಂ ಕ್ರತೋರನಂತ್ಯಂ ಅಭಯಸ್ಯ ಪಾರಂ ಕ್ರತೋರನಂತ್ಯಂ ಅಭಯಸ್ಯ ಪಾರಂ. ಯಾಕೆ ಹೇಳುತ್ತೀರಿ ಸುಜಾತ? ಕ್ರತೋರನಂತ್ಯಂ ಅಭಯಸ್ಯ ಪಾರಂ. ಅದು ಬಿಡಿಸುವುದು ರೂಢಿಯಾಗಿಬಿಟ್ಟದ ನಿಮಗೆ ನೋಡ್ರಿ. ಕ್ರತೋರನಂತ್ಯಂ ಅಭಯಸ್ಯ ಪಾರಂ. ಮತ್ತೆ ಹಾಗೆ ಪಾರಂ ಆಯ್ತಾ. ಸ್ತೋಮ ಮಹತ ಉರುಗಾಯಂ ಪ್ರತಿಷ್ಠಾಂ ದೃಷ್ಟ್ವಾ ಧೃತ್ಯಾಧೀರಃ ನಚಿಕೇತೋತ್ರ ನಚಿಕೇತೋತ್ಯಸ್ರಾಕ್ಷಿ. ಮಹತ್ ಉರುಗಾಯ ಸ್ತೋಮ ಮಹತ ಉರುಗಾಯ ಉರುಗಾಯ ಅತಿ ದೊಡ್ಡದು ಅಂತ. ಕಾಮಸ್ಯ ಆಪ್ತಿಂ ಜಗತ ಪ್ರತಿಷ್ಠಾಂ, ಜಗತ್ತು ಸಮಸ್ತ ಈ ಜಗತ್ತಿನ ಪ್ರತಿಷ್ಠೆ, ಜಗತ್ತಿನ ವಿಶೇಷತ ಏನು, ಈ ಜಗತ್ತಿನ ಪ್ರತಿಷ್ಠೆ ಏನು? ಕಾಮಸ್ಯ ಆಪ್ತಿಂ, ಕಾಮಗಳಿಂದ ತುಂಬಿದ ಜಗತ್ತು. ಜಗತಃ ಪ್ರತಿಷ್ಠಾಂ ಕಾಮಸ್ಯ, ಜಗತ್ತಿನಲ್ಲಿ ತುಂಬಿಕೊಂಡಿರೋದು ಕಾಮ. ಅಷ್ಟು ಕಾಮಗಳನ್ನು ಕೂಡ ಆಪ್ತಿಂ, ನೀನು ಅವುಗಳನ್ನು ಧಿಕ್ಕರಿಸಿದ್ದೀಯ. ಇಲ್ಲಿಯೇ ಅಷ್ಟು ಕಾಮಗಳನ್ನು ನೀನೇನು ಮಾಡಿಬಿಟ್ಟಿದೀಯಾ? ಪರಿಸಮಾಪ್ತ ಮಾಡಿಬಿಟ್ಟಿದೀಯ. ಇನಫ್, ಹೋಗು, ಸಾಕು, ಹೋಗು. ಕಾಮಸ್ಯ ಆಪ್ತಿಂ ಜಗತ ಪ್ರತಿಷ್ಠಾ ಕ್ರತೋ ಅನಂತ್ಯಂ ಅಭಯಸ್ಯ ಪಾರಂ. ಕೃತು ಕೃತು ಅಂದರೆ ಕೃತೋಹ ಅಂದರೆ ಯಜ್ಞ. ಯಜ್ಞದ ಕೊನೆ ಫಲ ಯಾವುದು? ಯಜ್ಞದ ಕೊನೆ ಫಲ ಯಾವುದು? ಯಜ್ಞದಲ್ಲಿ ಕೊನೆ ಫಲ ಅನ್ನೋದೇ ಇಲ್ಲ. ಈ ಯಜ್ಞಕ್ಕೆ ಈ ಫಲ ಕೊನೆ ಅನ್ನೋದ್ರೊಳಗೆ ಇದಕ್ಕಿಂತ ಹೆಚ್ಚಿನ ಫಲ ಕೊಡುವಂಥದ್ದು ಇನ್ನೊಂದು ಯಜ್ಞ ಇದೆ ನೋಡೋದು. ಅದಕ್ಕೆ ಈ ಫಲ ಅಂತಂದರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೊಂದು ಇದೆ ನೋಡೋದು. ಹಾಗಾದರೆ ಯಾವ ಯಜ್ಞವು ಕೊನೆಯದು, ಯಾವ ಯಜ್ಞದ ಫಲ ಕೊನೆಯದು? ಕೊನೆಯೇ ಇಲ್ಲ. ಕಾಮಸ್ಯಾಪ್ತಿನ್ ಜಗತ ಪ್ರತಿಷ್ಠಾ, ಜಗತ್ತಿನಲ್ಲೆಲ್ಲ ಕ್ರತೋಹೋ ಅನಂತ್ಯಂ ಫಲ ಅನಂತ್ಯಂ, ಕೊನೆ ಎನ್ನುವುದು ಇಲ್ಲ. ಇಲ್ಲಿ ಅನಂತ್ಯ ಅಂದರೆ ಅನಂತ ಫಲ ಅಂತಲ್ಲ, ಫಲಕ್ಕೆ ಕೊನೆ ಎನ್ನುವುದು ಇಲ್ಲ. ಅಭಯಸ್ಯ ಚ ಅಭಯಸ್ಯ ಪಾರಂ, ಕ್ರತೋಹೋ ಅನಂತ್ಯಂ ಅಭಯಸ್ಯ ಪಾರಂ. ಅಭಯವನ್ನು ದಾಟಿದ್ದು, ಭಯವನ್ನು ದಾಟಿದ್ದಲ್ಲ, ಅಭಯವನ್ನು ದಾಟಿದ್ದು. ಅಂದರೆ ಅಭಯವನ್ನು ದಾಟಿದ್ದಂದ್ರೇನು? ಭಯದಲ್ಲೇ ಇರುವಂಥದ್ದು. ಏನು ಸಂಸ್ಕೃತಪ್ಪ? ಭಯವನ್ನು ದಾಟಿದ್ದು ಅಂತಂದ್ರೆ ಆ ಪ್ರಶ್ನೆ ಬೇರೆ. ಅಭಯವನ್ನು ದಾಟಿ ಅಂದ, ಅಭಯವನ್ನು ದಾಟಿ ಅಂದ್ರೆ ಭಯದಲ್ಲಿದ್ದಾನೆ ಅಂತ ಅರ್ಥ. ಅಭಯಸ್ಯ ಪಾರಂ, ಮತ್ತೇನು? ಸ್ಥೂಮಂ, ಅದು ಎಷ್ಟು ಬೇಕಾದಷ್ಟು ದೊಡ್ಡ ಯಜ್ಞ ಆಗಿರ್ಬೋದು, ಮಹತ್ ಶ್ರೇಷ್ಠವಾಗಿರ್ಬೋದು, ಉರುಗಾಯಂ ದೊಡ್ಡದಾಗಿರ್ಬೋದು, ಹೆಚ್ಚಿನದಾಗಿರ್ಬೋದು, ಪ್ರತಿಷ್ಠಾಂ ಹೆಚ್ಚಿನದಾಗಿರ್ಬೋದು, ಇವೆಲ್ಲವನ್ನು ಹೀ ನಚಿಕೇತ ಧೃತ್ಯ ಅತ್ಯಂತ ಆತ್ಮವಿಶ್ವಾಸದಿಂದ ಧೀರನಾದಂತಹ ಈ ನಚಿಕೇತ ಅತ್ಯಸ್ರಾಕ್ಷಿ, ಒಂದು ಕ್ಷಣಾರ್ಧದಲ್ಲಿ ಇವು ಎಲ್ಲವನ್ನು ಏನು ಮಾಡಿಬಿಟ್ಟು ಬೇಡ ಅಂತ ಕೀರ್ತಿ ಎಸೆದು ಬಿಟ್ಟಲು. ಇಷ್ಟು ದೊಡ್ಡ ಯಜ್ಞ, ಇಷ್ಟು ಶಾಶ್ವತವಾದ ಫಲ, ಇಷ್ಟೊಂದು ಆಪೇಕ್ಷಿಕ ನಿತ್ಯ ಫಲ, ಆಮೇಲೆ ಅಭಯವನ್ನೇ ದಾಟಿದಂತಹ ಫಲ, ಕಾಮಸ್ಯ ಆಪ್ತಿಂ ಜಗತ್ತಿನ ಎಲ್ಲ ಕಾಮಗಳನ್ನು ಹೊಂದುವಂತಹ ಫಲ, ಇವೆಲ್ಲವನ್ನು ನೀ ಏನು ಮಾಡಿಬಿಟ್ಟು ನಚಿಕೇತ ಒಂದು ಕ್ಷಣಾರ್ಧದಲ್ಲಿ ಅತ್ಯಸ್ರಾಕ್ಷಿ ಎಲ್ಲ ಕೈ ಬಿಟ್ಬಿಟ್ಟಿಯ. ಎಷ್ಟು ಧೈರ್ಯ ನಿನಗೆ, ಎಷ್ಟು ವಿಶ್ವಾಸ, ಎಷ್ಟು ಆತ್ಮಸ್ಥೈರ್ಯ, ಬಹಳ ಬಹಳ ಖಚಿತಪ್ಪ ನಿನ್ನನ್ನು ತೋರಿಸಿಬೋದು ಅಂತ ಅಲ್ಲಿ ಅರ್ಥ. ಕಾಮಸ್ಯ ಆಪ್ತಿಂ ಸಮಾಪ್ತಿಂ, ನೀನಾದರೂ ಏನು ಮಾಡಿದೀಯಾ, ಎಲ್ಲ ಕಾಮಗಳಿಗೂ ಫುಲ್ ಸ್ಟಾಪ್, ಸಮಾಪ್ತಿ. ಶಾಂತಿ ಶಾಂತಿ ಶಾಂತಿ. ಇವರು ಭೂಲೋಕದೊಳಗೆ ದಿನಕ್ಕೆ ಸಾವಿರ ಸಲ ಓಂ ಶಾಂತಿ ಓಂ ಶಾಂತಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಇದು ಅಮೇರಿಕದೊಳಗೆ ಐ ಲವ್ ಯು ಅಂದಂಗೆ. ಗಂಡ ಹೆಂಡತಿ ದಿನಕ್ಕೆ ಒಂದು 100 ಸಲ ಐ ಲವ್ ಯು ಅಂತ ಹೇಳ್ತಾರೆ. ಅಲ್ಲಿ ಅಲ್ಲಿ ಕಲ್ಚರ್ ಹಂಗದ, ಯಾಕೆ ಏನೋದು ಕೇಳಬೇಡ್ರಿ. ಅಲ್ಲಿ ಕಲ್ಚರ್ ಅಲ್ಲಿ ಕಲ್ಚರ್ನಂಗೆ ನೋಡಬೇಕು, ಇಲ್ಲಿ ಕಲ್ಚರ್ ಇಲ್ಲಿ ಕಲ್ಚರ್ನ ನೋಡಬೇಕು. ಇಲ್ಲಿ ಕಲ್ಚರ್ ಅಲ್ಲೋಗಿ ಇಡ್ಲಿಕ್ಕೆ ಹೋದ್ರೆ ಹುಚ್ಚರಂತಾರೆ, ಅಲ್ಲಿ ಕಲ್ಚರ್ ಇರ್ತಂದ್ರೆ ಹುಚ್ಚರಂತಾರೆ, ಇರಲಿ ಅಂತ. ನಾನು ಭಾರಿ ವಿಚಾರ ಮಾಡ್ತಿದ್ದೆ, ಯಾಕೆ ಹಿಂಗೆ ಮಾಡ್ತಾರೆ ಇವರು. ಇನ್ನೂ ಈಗಿನ ಆಫೀಸಿಗೆ ಹೋಗ್ಯಾನ ಬೆಳಗ್ಗೆ 6:00 to 7:00 ಬ್ರೆಡ್ ತಿಂದು, ಅಲ್ಲಿ ಅಲ್ಲಿ ಬೆಳಗ್ಗೆ ನಾಷ್ಟ ಅಂದರೆ ಸ್ಯಾಂಡ್ವಿಚ್, ಅದು ಬೆಳಗ್ಗೆ ನಾಷ್ಟ. ಅದು ಏನು ಯೋಯ್ಯೋಯ್ಯೋಯ್ಯೋಯ್ಯೋಯ್ಯೋ, ಎಷ್ಟು ಮಜಾ ಲೈಫ್ ಅಂದ್ರೆ ಅಮೇರಿಕದೋಗೆ. ಅವನು ಎದ್ದವನ ಮೊದಲು ಡ್ರೆಸ್ ಮಾಡ್ಕೊಂಬಿಡ್ತಾನೆ, ಸ್ನಾನ ಸಂಧ್ಯಾ ಅಂದ್ರೆ ಅವೆಲ್ಲ ಏನಿಲ್ಲ ಇಲ್ಲ, ಮೊದಲು ಡ್ರೆಸ್ ಮಾಡ್ಕೊಂಬಿಡ್ತಾನೆ. ಡ್ರೆಸ್ ಮಾಡ್ಕೊಂಡು ಕಿಟ್ ಇರ್ತದೆ, ಆ ಕಿಟ್ನೊಳಗೆ ಎಲ್ಲ ಇರ್ತದೆ, ಶೇವಿಂಗ್ ಸೆಟ್ನಿಂದ ಹಿಡ್ಕೊಂಡು ಎಲ್ಲ ಇರ್ತದೆ. ಅದನ್ನು ಈ ಪಕ್ಕದ ಚೇರ್ ಖಾಲಿ ಇರ್ತದೆ, ಸೀಟ್ ಖಾಲಿ ಇರ್ತದೆ, ಅದನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡಿ ಅದು ಇಷ್ಟು ಸ್ಲೋ, ಮಾರ್ನಿಂಗ್ ಭಯಂಕರ ರಶ್. ಇಲ್ಲಿಂದ ಹಾನಿಗಲ್ ಮುಟ್ಲಿಕ್ಕೆ 2 ತಾಸು ಬೇಕು, ಇಲ್ಲಿಂದ ಹಾನಿಗಲ್ ಮುಟ್ಲಿಕ್ಕೆ 2 ತಾಸು ಬೇಕು. ಅಷ್ಟು ಇರಿವಿ ಹೋದಂಗೆ ಹೋಗ್ತಾ ಹಂಗೆ. ಇವನು ಭಾರಿ ಖುಷಿ, ಇವನು ಏನು ಮಾಡ್ತಾನೆ, ತೆಗಿತಾನೆ ಆ ನೀರಿನ ಪಂಪ್ ಮಾಡ್ತಾನೆ, ಮುಖಕ್ಕೆಲ್ಲ ನೀರು ಹಾಕೋತಾನೆ, ಆಮೇಲೆ ಶೇವಿಂಗ್ ಸೆಟ್ ಹೋಗ್ತಾನೆ, ಸೋಪ್ ಹಚ್ಕೋತಾನೆ, ಶೇವಿಂಗ್ ಮಾಡ್ಕೊತಾನೆ, ಮತ್ತು ಆ ನೀರಿನ ಪಂಪ್ ಮಾಡ್ತಾನೆ. ಅದು ಎಲ್ಲಿ ಅಲ್ಲೇ ಮುಂದಿರ್ತದೆ ನೋಡ್ರಿ, ಅದು ವೈಪರಿಗೆ ಪಂಪ್ ಇರ್ತದಲ್ಲ, ಅದು ಇವ್ನ ಮುಖಕ್ಕೆಲ್ಲ ತಗೋತ ವರ್ಷಕೊಡ್ತಾನೆ. ಎಲ್ಲರೂ ಕಾರ್ನಾಗ ಎಲ್ಲರೂ ಇದೇ ಮಾಡೋದು, ಅಲ್ಲಿ ಎಲ್ಲ ಮಾಡ್ತಾರೆ. ಆಮೇಲೆ ಶೇವಿಂಗ್ ಮಾಡ್ಕೊತಾನೆ, ಮುಖ ವರ್ಷಕೊಡ್ತಾನೆ, ಆಮೇಲೆ ಟೈಗಿ ಎಲ್ಲ ಕಟ್ಕೊಳ್ತಾನೆ, ಆಮೇಲೆ ಸ್ಯಾಂಡ್ವಿಚ್ ಅದು ಕೊಟ್ಟಿರ್ತಾರೆ. ಅದು ಇಷ್ಟೊತ್ತಿಗೆ ಕರೆಕ್ಟಾಗಿ ಆಫೀಸ್ ಬಂದ್ಬಿಡ್ತಿತ್ತು. ಆಫೀಸಿಗೆ ಹೋದಂಗೂ ಆಯ್ತು, ಇವೆಲ್ಲ ಬೆಳಗಿನ ಕೆಲಸ ಮಾಡ್ದಂಗೂ ಕಣ್ಣು ತುಂಬ ನಿದ್ದೆ ಮಾಡ್ದಂಗು ಆಯ್ತು. ತಮ್ಮದು ಕಾಮಸ್ಯ ಆಪ್ತಿಂ, ಎಲ್ಲ ಕಾಮಗಳಿಗೂ ಫುಲ್ ಸ್ಟಾಪ್ ಕೊಟ್ಬಿಟ್ಟಪ್ಪ ನಚಿಕೇತ. ಅತ್ರ ಹಿ ಸರ್ವೇ ಕಾಮಾಃ ಪರಿಸಮಾಪ್ತಾಃ ಜಗತಸ್ಯ ಅಸಲ್ ಜಗತಃ ಸಾ ಸ ಅಧ್ಯಾತ್ಮಧಿ ಸ ಅಧ್ಯಾತ್ಮ ಆದಿಭೂತಾದಿ ಆದಿಭೂತ ಆದಿದೈವಾದೇ ಸ ಅಧ್ಯಾತ್ಮ ಆದಿಭೂತ ಆದಿದೈವಾದೇ ಪ್ರತಿಷ್ಠಾಂ ಆಶ್ರಯಂ ಸರ್ವ ಆತ್ಮಕತ್ವಾತ್ ಅಧ್ಯಾತ್ಮ ಆದಿಭೂತ ಆದಿದೈವ. ಇವಷ್ಟು ಈ ಜಗತ್ತಿನ ಅತ್ಯಂತ ಹೆಚ್ಚಿನ ಪ್ರತಿಷ್ಠೆಗಳು. ಅಂದರೆ ಆಶ್ರಯ, ಈ ಜಗತ್ತು ಇದಕ್ಕೆ ಆಶ್ರಯ ಕೊಟ್ಟಿದೆ. ಏನೇನಕ್ಕೆ? ಆದಿದೈವ, ಆದಿಭೂತ, ಅಧ್ಯಾತ್ಮ, ಇವುಗಳಿಗೆ ಈ ಜಗತ್ತು ಆಶ್ರಯವನ್ನೇ ಕೊಟ್ಟಿದೆ. ಹಾಂ, ಈ ಜಗತ್ತು ಆಶ್ರಯ ಕೊಟ್ಟಿದೆ ಅರ್ಥ ಅರ್ಥ ಏನು? ಹಿರಣ್ಯ ಗರ್ಭನು ಆಶ್ರಯವನ್ನು ಕೊಟ್ಟಿದ್ದಾನೆ. ಕ್ರತೋ ಉಪಾಸನಾಯ ಫಲಂ ಹೈರಣ್ಯ ಗರ್ಭಂ ಪದಂ ಅನಂತ್ಯಂ ಅನಂತ್ಯಂ. ಕ್ರತೋ ಅಂದರೆ ಯಜ್ಞ ಅಥವಾ ಉಪಾಸನಾಯ ಉಪಾಸನ, ಇವುಗಳ ಫಲ ಏನಿದೆಯೋ ಹೈರಣ್ಯ ಗರ್ಭಂ ಪದಂ, ಹಿರಣ್ಯ ಗರ್ಭನ ಪದ ಏನಿದೆ ಒಂದು ಸ್ಥಾನ, ಅದು ಕೊನೆ ಫಲ. ಹಿರಣ್ಯ ಗರ್ಭ ಅಲ್ಟಿಮೇಟ್ ಅಂದರೆ ಸ್ವರ್ಗದಲ್ಲಿ ಯಾವ ದೇವತೆಗಳಿಗೆ ಎಂತೆಂಥ ಬಂಗಲೆ ಇದ್ದರೂ ಇದ್ದಿರಬಹುದು, ಆದರೆ ಆ ರಾಜ್ಯದಲ್ಲಿ ಚೀಫ್ ಮಿನಿಸ್ಟರ್ ಬಂಗಲೆಯೇ ಬೇರೆ ಇರ್ತದೆ ಅವರು. ಹಾಗೆ ಹಿರಣ್ಯ ಗರ್ಭನ ವಾಸವೇ ಬೇರೆ ಇರ್ತದೆ, ಅವನ ಸ್ಥಾನವೇ ಬೇರೆ. ಅದು ಅದು ಟಾಪ್, ಅದು ಅಗ್ನಿ ಹೆಚ್ಚಿಂದ ಇಲ್ಲಿಂದ ಹಿಡಿದುಕೊಂಡು ಅಲ್ಲಿವರೆಗೂ ಕೂಡ ಅವು ಅನಂತ್ಯಂ, ಅವಕ್ಕೆ ಕೊನೆ ಅನ್ನೋದೇ ಇಲ್ಲ ಅಂತ ಅನ್ನಿಸ್ತದೆ. ಫಲಗಳು ಕೊನೆ ಇಲ್ಲ ಅಂತ ಅನ್ನಿಸ್ತದೆ, ಆದರೆ ಅವು ಕೂಡ ಕೊನೆಯನ್ನು ಹೊಂದುತ್ತವೆ. ಅಭಯಸ್ಯ ಚ ಭಾರಂ ಪರಾಂ ನಿಷ್ಠಾಂ ಸ್ತೂಮಂ ಸ್ತುತ್ಯಂ. ಈ ಪ್ರಕಾರವಾದಂತಹ ಸ್ತೋಮ, ಸ್ತೋಮ ಅನ್ನುವಂಥ ಒಂದು ರಸ ಅಮೃತ, ಸ್ತುತ್ಯಂ ಅತ್ಯಂತ ಸ್ತುತ್ಯತರವಾದಂಥದ್ದು, ಅದನ್ನು ಕೂಡ ನೀನು ಅನಿತ್ಯತೆಯನ್ನು ಕಂಡು ನೀನೇನು ಮಾಡಿದೀಯಾ, ಅದನ್ನು ನೀನು ಬಿಟ್ಕೊಟ್ಟಿದೀಯಾ. ಮಹತ ಅಣಿಮಾದಿ ಐಶ್ವರ್ಯಾದಿ ಅನೇಕ ಗುಣಸಹಿತ ಸ್ತೋಮಂ ಚ ತತ ಮಹಶ್ಚ ನಿರತಿಶಯಾತ್ ನಿರತಿಶಯಾತ್ ಸ್ತೋಮ ಮಹತ್. ಮಹತ್ ಅಂದರೆ ಅಣಿಮಾದಿ ಐಶ್ವರ್ಯಾದಿ ಅನೇಕ ಗುಣ ಸಹಿತಂ ಸ್ತೂಮಂ. ಇವನು ಕೊಟ್ಟಿರ್ತಾನ ಅದನ್ನು ಯಾರು ಯಮ ಅವನಿಗೆ ಕೊಟ್ಟಿರ್ತಾನೆ ಸ್ತೂಮ, ಅದನ್ನು ಕೊಟ್ಟಿರ್ತಾನವನು. ಪ್ರತ್ಯಕ್ಷವಾಗಿ ಕೊಟ್ಟಿಲ್ಲ, ಕೊಡೋದೆಲ್ಲ ಏನು ಕೊಟ್ಬಿಡ್ತಾನೆ ಅದ್ರೊಳಗೆ ಅದು ಕೂಡ ಬಂದಿರ್ತದೆ. ಸ್ತೂಮಂ ಸ್ತುತ್ಯಂ, ಅದು ಅತ್ಯಂತ ಸ್ತುತ್ಯಕರವಾದಂಥದ್ದು, ಹೆಚ್ಚಿನದು ಅಂತ ಅರ್ಥ. ಅನಂತ್ಯಂ ಅನಂತ್ಯಂ ಅಭಯಸ್ಯ ಚ ಪಾರಂ ಪರಾಂ ನಿಷ್ಠಾಂ ಸ್ತೂಮಂ ಸ್ತುತ್ಯಂ. ಅದು ಹೇಗಿದೆ, ಮಹತ ಹೆಚ್ಚಿನ ಅಣಿಮಾದಿ, ಅಣಿಮ ಗರಿಮ ಮಹಿಮಾ ಅಂತ ಅಷ್ಟಸಿದ್ಧಿಗಳಿವೆ, ಅವೆಲ್ಲ ಐಶ್ವರ್ಯ ಸಿದ್ಧಿ, ಇದಕ್ಕೆ ಜನಸಿದ್ಧಿ ಅಂತೆಲ್ಲ ಹೇಳ್ತಾರೆ. ಅನೇಕ ಗುಣಸಹಿತ, ಅನೇಕ ಗುಣಗಳಿಂದ ಕೂಡಿದಂಥ ಸಿದ್ಧಿಗಳು. ಮಹಶ್ಚ ನಿರತಿಶಯ ಸ್ತೂಮ ಮಹತ್, ಅದು ದೊಡ್ಡದು ಹೌದು ಮತ್ತು ನಿರತಿಶಯವೂ ಹೌದು ಅನ್ನುವಂತಹ ಆ ಒಂದು ಐಶ್ವರ್ಯಾದಿಗಳನ್ನು ಸೇರಿಸಿಕೊಂಡು ಸ್ತೂಮ ಮಹತ್ ಸ್ತೂಮ ಮಹತ್ ಸ್ತೂಮ, ಎಲ್ಲ ದ್ರವ್ಯಗಳು ಎಲ್ಲ ಕಾಮಗಳು ಎಲ್ಲ ಫಲಗಳು, ಮಹತ್ ಹೆಚ್ಚಿನದು. ಆ ಹೆಚ್ಚಿನದು ಅನ್ನೋದಕ್ಕೆ ಮುಂದೆ ಮತ್ತೆ ಸ್ಪಷ್ಟೀಕರಣ ಕೊಡ್ತಾರೆ. ಉರುಗಾಯಂ ವಿಸ್ತೀರ್ಣಾಂಗತಿಂ, ಭಾರಿ ವ್ಯಾಪಕವಾಗಿ ಹಬ್ಬಿಕೊಂಡಿರುವಂತಹ ಕಾಮಗಳಿವು. ಪ್ರತಿಷ್ಠಾಂ ಸ್ಥಿತಿಂ ಆತ್ಮನಃ ಅನುತ್ತಮಾಮಪಿ ದೃಷ್ಟ್ವಾ ಧೃತ್ಯಾ ಧೈರ್ಯೇಣ ಧೀರಃ ಧೀಮಾನ್ ಸನ್ ನಚಿಕೇತಃ ಅತ್ಯಸ್ರಾಕ್ಷಿ ಪರಮೇವ ಆಕಾಂಕ್ಷನ್ ಅತಿಸೃಷ್ಟವಾನಸಿ ಸರ್ವಮೇತತ್ ಸಂಸಾರ ಭೋಗಜಾತಂ ಅಹೋಬತ ಅನುತ್ತಮ ಗುಣೋಸಿ. ಆತ್ಮನ ದೃಷ್ಟಿಯಿಂದ ಇವೆಲ್ಲ ನ ಉತ್ತಮ, ಆತ್ಮನ ದೃಷ್ಟಿಯಿಂದ ಯಾವ ಉತ್ತಮವಾದಂಥ ಬೇಡಿಕೆಗಳಲ್ಲ, ಉತ್ತಮವಾದಂಥ ಕಾಮಗಳಲ್ಲ. ಆತ್ಮನ ಎದುರಿಗೆ ಇವೆಲ್ಲ ಫಿಕ್ಕ ಇತಿ ದೃಷ್ಟ್ವ ಅನ್ನುವುದನ್ನು ನೀನು ಎಲ್ಲದರಲ್ಲಿಯೂ ಕಂಡುಬಿಟ್ಟಿ ಎಷ್ಟು ಚೆಂದಾಗಿ ಗುರುತಿಸಿದೆ ಅಂತಂದರೆ, ನಿನ್ನಲ್ಲಿ ಧೀರ ಧೀಮಾನ್ ಧೃತ್ಯ, ಧೃತ್ಯ ಇಜಿಕ್ವಲ್ ಟು ಧೈರ್ಯೇಣ, ಇಜಿಕ್ವಲ್ ಟು ಧೀರ, ಇಜಿಕ್ವಲ್ ಟು ಧೀಮಾನ್ ಸನ್, ಧೀಮಾನ್ ಸನ್, ಧೀರ ಸನ್, ಧೈರ್ಯೇಣ ಸನ್ ಅಂತ ಯಾವನಿದ್ದಾನೋ ಅವನ ಧೃತ್ಯ. ಧೈರ್ಯದಿಂದ ಕೂಡಿದವನು ಯಾವನೋ, ಬುದ್ಧಿವಂತನು ಯಾವನೋ ಅವನಿಗೆ ಧೃತ್ಯ ಅಂತ ಕರೀತಾರೆ. ಯಾರವನು? ನಚಿಕೇತ. ಹೇ ನಚಿಕೇತ, ನೀನು ಏನು ಮಾಡಿದೀಯಾ? ಧೈರ್ಯದಿಂದ ಎಲ್ಲ ಕಾಮಗಳ ಪರಿಮಿತಿಯನ್ನು ಎಂದೋ ಕಂಡುಕೊಂಡು ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ಏನು ಮಾಡಿದೀಯಾ? ಅತ್ಯಸ್ರಾಕ್ಷಿ. ಏನು ಅತ್ಯಸ್ರಾಕ್ಷಿ? ನೀನು ಅತಿಸೃಷ್ಟವಾನಸಿ, ಅವನು ಬಿಟ್ಟುಕೊಟ್ಟಿದ್ದೀಯಾ. ನೀನು ಬಿಟ್ಟುಕೊಡ್ಲಿಕ್ಕೆ ಒಂದು ಸ್ಟ್ಯಾಂಡ್ ಏನು ಅಂತ, ಸ್ಟ್ರಾಂಗ್ ಸ್ಟ್ಯಾಂಡ್ ಏನು ಅಂತಂದರೆ ಪರಮೇವ ಆಕಾಂಕ್ಷನ್, ನೀನು ಹೆಚ್ಚಿನದನ್ನು ಬಯಸಿದವನು. ಯಾವುದರಿಂದ ಹೆಚ್ಚಿನದು? ಇವೆಲ್ಲ ಕಾಮಗಳಿಗಿಂತ ಹೆಚ್ಚಿನದನ್ನು ಬಯಸಿದ್ದರಿಂದಾಗಿ ಅದೇ ನಿನ್ನ ಸ್ಟ್ಯಾಂಡ್. ಆ ಸ್ಟ್ಯಾಂಡ್ ಗಟ್ಟಿಯಾಗಿದ್ದರಿಂದಾಗಿ ಇದೆಲ್ಲ ಏನಾಗ್ಬಿಡುತ್ತೆ, ನಿನಗೆ ಪಿಕ್ಕಾಗ್ಬಿಡುತ್ತೆ. ಅತಿಸೃಷ್ಟವಾನಸಿ ಏನೇನನ್ನ ಸರ್ವಮೇತತ್, ಈಗ ಬೇಗ ಮೇಲಿನಿಂದ ಏನೇನು ಹೇಳಿದನೋ ಇದಷ್ಟನ್ನು ಕೂಡ ನೀವು ಬಿಟ್ಕೊಟ್ಟಿದ್ದೀಯಾ. ಅದು ಬಿಟ್ಕೊಟ್ಟಿದ್ದೆಲ್ಲ ಸೇರಿಸಿದ್ರೆ ಏನದು? ಸಂಸಾರ ಭೋಗ ಜಾತಂ, ಸಂಸಾರ ಭೋಗ ಜಾತಂ ನೀನು ಅಹೋಬತ, ಇವೆಲ್ಲವನ್ನು ಕೂಡ ತ್ಯಜಿಸಿಬಿಟ್ಟಿದೀಯಾ. ಏನನ್ನು ಬಯಸಿ? ಪರಮಾತ್ಮ ತತ್ವವನ್ನು ಬಯಸಿದಂಥವನಾಗಿ ಇದೆಲ್ಲವನ್ನು ತಿಳಿಸಿಬಿಟ್ಟಿದೀಯಾ? ಆಹಾಹಾಹ ಬತ ಬತ ಬತ ಬತ ಅಹೋಬತ ಅಹೋಬತ ನಿನ್ನ ಬಗ್ಗೆ ಏನು ಹೇಳಿ ನಾನು? ಅನುತ್ತಮ ಗುಣವಸಿ, ಅನ್ಪ್ಯಾರಲಲ್ ಕ್ಯಾರೆಕ್ಟರ್ಸ್. ನೀನು ಎಂತಹ ಶಿಷ್ಯ ಅಂದರೆ ತತ್ಸಮ ಇನ್ನೊಬ್ಬ ಶಿಷ್ಯನ ಸಿಗಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಗುಣಗಳಿಂದ ಕೂಡಿದಂತಹ ಶಿಷ್ಯನು ನೀನಾಗಿದ್ದೀಯ ಅಂತ ಮಾತ್ರ ಹೇಳಲಿಕ್ಕೆ ಸಾಧ್ಯ. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗವ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ತಂ ದುರ್ದರ್ಶಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗವ್ವರೇಷ್ಠಂ ಪುರಾಣಂ ಅಧ್ಯಾತ್ಮ ಯೋಗಾಧಿಗಮೇನ ದೇವಂ ಮತ್ವಾ ಧೀರೋ ಹರ್ಷಶೋಕೌ ಜಹಾತಿ. ನಿನ್ನಂತಹ ಶಿಷ್ಯರು ಇಂತಹ ಜ್ಞಾನವನ್ನು ಪಡೆದಿದ್ದಾದರೆ ಹರ್ಷ ಮತ್ತು ಶೋಕಗಳನ್ನು ದಾಟುತ್ತಾರೆ, ಆ ಶ್ರೇಷ್ಠವಾದ ಪರಮಾತ್ಮ ವಿದ್ಯೆಯನ್ನು ಹೊಂದುತ್ತಾರೆ ಅಂಥೇಳಿ ಶ್ಲೋಕ ಬಂದು ನೋಡೋಣ ಮತ್ತೆ ನಾಳೆ. ನಾಳೆ ಬೆಳಗ್ಗೆನೂ ಕ್ಲಾಸ್ ಇದೆ, ಮತ್ತು ಇವತ್ತು 29 ಇವತ್ತು 33 ತಿಳ್ಕೋಬೇಡಿ, ನಾಳೆ ಬೆಳಗ್ಗೆನೂ ಇದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ ಕೀ. ಓಂ ತತ್ಸತ್.